ಧರಿಸುವುದನ್ನು ಕಡ್ಡಾಯ ಮಾಡಲಾಗಿದೆ. ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಮೂಲಕ ಅತ್ಯಮೂಲ್ಯವಾದ ಜೀವವನ್ನು ಉಳಿಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದ್ದ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಜನಜಾಗೃತಿ ಅಭಿಯಾನ ಮತ್ತು ಬೈಕ್ ರ್ಯಾಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದ್ವಿಚಕ್ರ ವಾಹನ ಸವಾರರು ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ನಿರ್ಲಕ್ಷಿಸುವಂತಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿ ಗೃಹಲಕ್ಷ್ಮಿ ಗದ್ದಲ, ಕ್ಷಮೆಯಾಚನೆಗೆ ಬಿಜೆಪಿ ಜೆಡಿಎಸ್ ಪಟ್ಟು, ಸಭಾತ್ಯಾಗ. 15 ವರ್ಷ ಮೀರಿದ ವಾಹನಗಳನ್ನು ಗುಜರಿಗೆ ಹಾಕಲು ಸರ್ಕಾರ ನಿರ್ಧಾರ. ರಾಜ್ಯದ ಎಲ್ಲ ಕಂದಾಯ ಗ್ರಾಮಗಳ ಕೃಷಿ ಜಮೀನುಗಳಲ್ಲಿ ಬೆಳೆ ಸಮೀಕ್ಷೆ, ಕೃಷಿ ಸಚಿವ ಚಲುವರಾಯಸ್ವಾಮಿ. ಇದೇ 21ರಂದು ದೇಶದಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ, 5 ವರ್ಷದ ಒಳಗಿನ ಮಕ್ಕಳಿಗೆ ಲಸಿಕೆ ಕಡ್ಡಾಯ. ಮೈಸೂರನ್ನು ದೇಶದ ಅಗ್ರ ಸ್ವಚ್ಛ ನಗರವನ್ನಾಗಿಸಲು ಪಣ, ಮಹಾನಗರ ಪಾಲಿಕೆಯಿಂದ ವಿದ್ಯಾರ್ಥಿಗಳಿಗೆ ಪರಿಸರ ರೇಲ್ಸ್ ಸ್ಪರ್ಧೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:57. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗರ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಮಾಡಗಿರಿ ಗ್ರಾಮದ ಅಮರೇಶ್ ಅವರ ಕೃಷಿ ಅನುಭವಗಳು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ತಾರಣೆ. ಬನ್ನಿ ಹಾಗಾದರೆ ಮೊದಲಿಗೆ ಕೇಳಿ ಮಾನ್ವಿ ತಾಲೂಕಿನ ಮಾಡಗಿರಿ ಗ್ರಾಮದ ಅಮರೇಶ್ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನವಿ ತಾಲೂಕಿನ ಮಾಡಗಿರಿ ಗ್ರಾಮದ ರೈತರು, ರೈತಪರ ಚಿಂತಕರು, ರೈತ ಸಂಘದ ಸದಸ್ಯರು ಆದಂತಹ ಅಮರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಕೃಷಿ ವಿಚಾರಗಳನ್ನ ಹಾಗೆ ಕೃಷಿ ಚಿಂತನೆಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡಿಕೊಳ್ಳೋಣ ಅಮರೇಶ್ ಅವರಿಂದ. ಅಮರೇಶ್ ಅವರೇ, ತಾವು ಮೂಲಭೂತವಾಗಿ ಕೃಷಿ ಕುಟುಂಬದಿಂದ ಬಂದವರ? ಹೇಗೆ? ಹೌದು ಸರ್, ಕೃಷಿ ಕುಟುಂಬದಿಂದ ಬಂದವರು ಸರ್. ನಮ್ಮ ತಂದೆ ನಮ್ಮ ತಾತನವರು ಕೃಷಿ ಆಧಾರಿತವಾಗಿ ಕುಟುಂಬ ನಡೆಸ, ಇವತ್ತು ಕೂಡ ನಾವು ಕೃಷಿ ಮಾಡ್ಕೊಂಡೇ ಜೀವನ ಮಾಡ್ತಾ ಇದೀವಿ ಮಾಡಗಿರಿಯಲ್ಲಿ. ಅಂದ್ರೆ ನಿಮ್ ತಾತನವರು ಕೂಡ ಕೃಷಿನೇ? ನಮ್ಮ ತಾತನವರು ಕೂಡ ಕೃಷಿನೇ ಅವಲಂಬಿತವಾದ ಕುಟುಂಬ ನಮ್ಮದು. ನಿಮ್ಮ ಶಿಕ್ಷಣ ಎಲ್ಲವರಿಗಾಗಿದೆ? ನಮ್ದು PUC ಸೆಕೆಂಡ್ ಇಯರ್ ಮುಗಿದಿದೆ. ಮಾನ್ವಿಯಲ್ಲಿ ಡಿಗ್ರಿ ಡಿಸ್ಕಂಟಿನ್ಯೂ ಆಗಿದೆ 2 ವರ್ಷ. ಯಾಕ್ರಿ ಮುಂದೆ ಓದ್ಲಿಲ್ಲ ಶಾಲೆ? ಇದೇ ಮನೆಯ ತೊಂದರೆಗಳು, ಸ್ವಲ್ಪ ಬೇರೆ ಬೇರೆ ಜವಾಬ್ದಾರಿಗಳಿಂದ ವಿದ್ಯಾಭ್ಯಾಸ ಮುಂದುವರಿಸಲು ಆಗ್ಲಿಲ್ಲ. ಆದ್ರೂ ನಮಗೆ ಕೃಷಿಯೇತರ ಚಟುವಟಿಕೆ ಏಟ್ ಬೇಕು ಅಟ್ ವಿದ್ಯಾಭ್ಯಾಸ ಮಾಡಿದ್ದೀವಿ ನಾವು. ಅಮರೇಶ್ ಅವರು, ಈಗ ನಿಮ್ ತಾತನವ್ರ ಕಾಲಕ್ಕೆ ಎಷ್ಟು ಭೂಮಿ ಇತ್ತು, ನಿಮ್ ತಂದೆ ಕಾಲಕ್ಕೆ ಎಷ್ಟು ಭೂಮಿ ಆಯ್ತು, ನಿಮ್ ಕೈ ಮೇಲೆ ಎಷ್ಟು ಭೂಮಿ ಇದೆ? ನೋಡ್ರಿ, ನಮ್ ತಾತನವ್ರ ಕಾಲದಲ್ಲಿ ನಮ್ದು ಟೋಟಲ್ 37 ಎಕರೆ ಜಮೀನು. ಅವರು ಕಾರಣಾಂತರಗಳಿಂದ ಕೃಷಿ ಚಟುವಟಿಕೆ ಬೇರೆ ಬೇರೆ ಕಾರಣಕ್ಕೆ ಹೊಲಗಳು ಅವಾಗ ಇಂಥವೆಲ್ಲ ಮುಂದುವರೆದ ಇವು ಇರಲಿಲ್ಲ, ಬರೀ ಎತ್ತುಗಳಿಂದ ಉಳಿಮೆ ಮಾಡಬೇಕಾಗಿತ್ತು. ಅವಾಗ ಅವರು ಜಾಸ್ತಿ ಬೀಳು ಬಿದ್ದು ಅವ್ರನ್ನ ಮಾಡೋಕ್ಕಾಗಲಾರ್ದ ಮಾರಿಬಿಟ್ಟಿದ್ದಾರೆ ಅವರು. ಈಗ ಉಳಿದಿರೋದು ಒಂದು 7 ಎಕರೆ ಉಳಿದಿದೆ ಜಮೀನು. ಆ 7 ಎಕರೆನ ನಾವು ಸಾಗುವಳಿ ಮಾಡ್ಕೊಂತ ಬಂದಿದ್ದೀವಿ, ಈಗೂ ಸಾಗುವಳಿ ಮಾಡ್ತಾ ಇದೀವಿ ಅದನ್ನ. ನೋಡ್ರಿ, ಅವಾಗಿನ ಕಾಲದಲ್ಲಿ ಭೂಮಿಯನ್ನ ಕಳ್ಕೊಂಡಿದ್ದು ಈಗ ತಗೊಳಕ್ ಸಾಧ್ಯನಾ? ಸಾಧ್ಯ ಇಲ್ಲ ಸರ್, ಭೂಮಿನ ತಗೊಳಕ್ ಆಗಲ್ಲ. ಭೂಮಿ ಇರೋದು ಬಂಗಾರ ಇರೋದು ಒಂದೇ ಆಗೈತೆ. ಭೂಮಿನೇ ಇಂಪಾರ್ಟೆಂಟ್ ಈಗ ಎಲ್ಲರಿಗೂ, ಕೃಷಿಯಿಂದನೇ ಎಲ್ಲ ಸಾಧ್ಯ. ಕೃಷಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನೋಡ್ರಿ, ಈಗ ಅವಾಗಿನ ಕಾಲದಲ್ಲಿ ಯಾವುದೋ ಕಾರಣಾಂತರಗಳಿಂದ ನಾವು ಭೂಮಿಯನ್ನು ಮಾರಿಬಿಟ್ಟಿರ್ತೀವಿ ಅಥವಾ ಯಾವುದೋ ಒಂದು ಬೀಳು ಬಂದ್ಬಿಟ್ಟಿರ್ತೀವಿ. ಈಗ ಗ್ರಾಮೀಣ ಭಾಗದಲ್ಲೇ ಒಂದು 40-60 ತಗೋಬೇಕಪ್ಪ ಅಂತಂದ್ರೆ ಲಕ್ಷಗಟ್ಟಲೆ ದುಡ್ಡು ಬೇಕಾಗ್ತದೆ. ಭೂಮಿಯ ಮೌಲ್ಯ ಹೆಚ್ಚಾಗಿದೆ. ಭೂಮಿಯ ಮೌಲ್ಯ ಹೆಚ್ಚಾಗಿದೆ. ಮೊದಲು ಈಗ JCB ಇಂಥವೆಲ್ಲ ಬಂದ್ಮೇಲೆ ಈ ಬೀಳು ಇವೆಲ್ಲ ಇರ್ತಕ್ಕಂಥ ಒಟ್ಟರನ್ನ ಸ್ವಚ್ಛ ಮಾಡಿ ಭೂಮಿನ ಬಿತ್ತುವಂಗೆ ಅದ ಮಾಡಕ್ ಬಂದಿದೆ. ಮೊದಲೆಲ್ಲ ಎತ್ತುಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ಬಿತ್ತುತ್ತಿದ್ದರು. ಈಗ ಟ್ರ್ಯಾಕ್ಟರು, ಉಪಕರಣಗಳು, ಹೊಸ ಹೊಸ ತಂತ್ರಜ್ಞಾನಗಳು, ಯಂತ್ರಗಳು ಬಂದಿರೋ ಕಾರಣ ಭೂಮಿ ಸಾಗುವಳಿ ಮಾಡಲು ಮತ್ತೆ ಮೊದಲು ಬೀಳು ಜಾಲಿ ಇರತಕ್ಕಂಥವು ಕೊಯ್ದು ಒಟ್ಟರನ್ನ ಚಂದ ಭೂಮಿ ಮಾಡಲು ಅವಕಾಶ ಆಗಿದೆ. ಈಗ ಏನಾಗ್ತೀರಿ 7 ಎಕರೆ ಭೂಮಿ ಒಳಗೆ ನೀವು ಏನೇನು ಬೆಳಿತೀರಿ? ನಾವು ಮೆಣಸಿನಕಾಯಿ ಹಾಕ್ತಿದ್ವಿ, ಒಂದು 2 ಎಕರೆ ಮೆಣಸಿನಕಾಯಿ, ಒಂದು 5 ಎಕರೆ ಹತ್ತಿ, ಮತ್ತೆ 1 ಎಕರೆ ತೊಗರಿ, ಹಂಗ ಮಾಡ್ಕೊಂತ ಬರ್ತೀವಿ ಚಿನ್ ಚಿನ್ ಬೆಳೆಗಳನ್ನ. ಮೆಣಸಿನಕಾಯಿ ಒಂದು ಕಳೆದ 2-3 ವರ್ಷದಿಂದ ಮಾರ್ಕೆಟ್ ಬಿದ್ದೋದ ಕಾರಣ ಮೆಣಸಿನಕಾಯಿ ಬಿಟ್ಟು ಹತ್ತಿಗೆ ಬಂದಿದ್ವಿ, ವಾಣಿಜ್ಯ ಬೆಳೆ. ಹತ್ತಿನೂ ಈ ಸರ್ತಿ ಏನಾಗಿದೆ, ಮಳೆ ಚೆನ್ನಾಗಾಗಿದೆ ಮಾನ್ಸೂನ್ ಅಲ್ಲಿ, ಆಮೇಲೆ ಬಿಡಿಸೋ ಕಾಲಕ್ಕೆ ಮಳೆ ವಿಪರೀತ ಅತಿವೃಷ್ಟಿ ಆಗಿ ರೈತರು ಸ್ವಲ್ಪ ಸಂಕಷ್ಟ ಸ್ಥಿತಿಗೆ ಬಂದಿದ್ದಾರೆ. ಯಾಕಂದ್ರೆ ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ ಈ ವರ್ಷ. ಮೊದ್ಲಂದ್ರೆ ಒಂದೊಂದು ಪೀಕ್ ಬಂದಂಗೆಲ್ಲ ಬೇರೆ ಊರು ಇಲ್ಲ ಊರು ಒಂದೇ ಟೈಮು ಅತಿ ಪಿಕ್ಕಿಂಗ್ ಬಂದಿದೆ. ಅದಕ್ಕೋಸ್ಕರ ಲೇಬರ್ ಶಾರ್ಟೇಜ್ ಆಗಿದೆ. ಇದಕ್ಕೂ ಏನನ ನಮ್ಮ ಭಾಗದಲ್ಲಿ ತಂತ್ರಜ್ಞಾನ ಅತ್ತಿ ಬಿಡಿಸಕ್ಕೆ ಏನನ ಒಂದು ಯಂತ್ರಗಳು ತಂತ್ರಗಳು ಬಂದ್ರೆ ಇನ್ನ ರೈತರಿಗೆ ಅನುಕೂಲ ಆಗುತ್ತೆ. ಈಗ ನಿಮಗೆ ಕೂಲಿ ಆಳುಗಳ ಸಮಸ್ಯೆ ಇಲ್ಲಿ ಕ್ಷೇತ್ರದಲ್ಲಿ ಬಹಳ ಸಮಸ್ಯೆ ಇದೆ. ಬಹಳ ಸಮಸ್ಯೆ ಇದೆ. ಕೂಲಿ ಆಳುಗಳು ಅವರು ಪರ್ ಡೇ 400-500 ರೂಪಾಯಿ ಕೇಳ್ತಾರೆ. ಅತ್ತಿ ಮಾರ್ಕೆಟ್ ಅಲ್ಲಿ 7,000 ರೂಪಾಯಿ ಕೇಳವಲ್ರ ಅದನ್ನ. ಈ ರೈತ ಸಂಪ ನಾವು ಮಾರ್ಕೆಟ್ ಗೆ ಹಾಕಿದ್ರೆ 8,160 ಐತೆ. ಈ ರೈತರದು ಅತ್ತಿ ಏನಾಗಿದೆ ಅಂದ್ರೆ ಮಳೆ ಬಂದು ಕಾಟನ್ ಕ್ವಾಲಿಟಿ ಕಳ್ಕೊಂಡಿದೆ ಅದು. ಈಗ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅವರಿಗೆ ರೈತರಿಗೆ ಸ್ವಲ್ಪ ಧೈರ್ಯ ತುಂಬಬೇಕು, ಹಿಂಗಾಗಿದೆ ಅಂತ ಹೇಳಿ ಖರೀದಿ ಮಾಡೋರಿಗೆ ನೋಡಪ್ಪ ರೈತರನ್ನ ವಾಪಸ್ ಕಳ್ಸಬೇಡ್ರಿ. ಮೊನ್ನೆ ಏನಾಗಿದೆ ಅಂದ್ರೆ ದೇವದುರದಲ್ಲಿ ನಮ್ಮ ಮಾಡಿಗಿರಿ 4 ಗಾಡಿಗಳು ವಾಪಸ್ ಬಂದಿದೆ, ಅತ್ತಿ ಕ್ವಾಲಿಟಿ ಸರಿಗಿಲ್ಲ ಅಂತ. ತೇವಾಂಶ ಜಾಸ್ತಿ ಇದೆ ಅಂತ. ತೇವಾಂಶ ಕರೆಕ್ಟ್ ಬಂದಿದೆ, ಸ್ವಲ್ಪ ಅದು ಕವಡೆ ಬಂದೈತೆ ಅದೈತೆ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ. ಗುಣಮಟ್ಟ ಸರಿಯಿಲ್ಲ. ಗುಣಮಟ್ಟ ಸರಿಗಿಲ್ಲ. ಗುಣಮಟ್ಟ ಸರಿಗಿಲ್ಲ ಅಂತ ಹೇಳಿ ಅವ್ರು ರೈತರು ಮಾಡೋದಲ್ಲ, ಗುಣಮಟ್ಟ ಪ್ರಕೃತಿ ವಿಕೋಪದಿಂದ ಹಂಗಾಗಿದೆ. ರೈತರು ಚಲೋ ಬಿಡ್ಸಂಡೆ ಒಯ್ಬೇಕಂಬುದು ಅವ್ರದ್ದು ಉದ್ದೇಶ ಇರುತ್ತೆ. ಈಗ ವಿಪರೀತ ಅನಾವೃಷ್ಟಿಯಿಂದಾಗಿ ಹತ್ತಿ ಕಾಟನ್ ಕ್ವಾಲಿಟಿ ಕೆಳ್ಕೊಂಡಿದೆ. ಅದಕ್ಕೆ ತಕ್ಕನಾದ ದರ ಈಗ 8,160 ಏನೈತಲ್ಲ ಅದ್ರದ್ದು ಅವ್ರ ಭಾವದ ಬಾದ ತೆಗೆದು ಹೌದಪ್ಪ ನಾವು ಇಷ್ಟು ತಗೊಂಡ್ರೆ ಕರೆಕ್ಟ್ ಆಗುತ್ತೆ, ಅದಕ್ಕೊಂದು 200-300 ರೂಪಾಯಿ ಕಡಿಮೆ ಮಾಡಿ ಆ ರೈತರನ್ನ ವಾಪಸ್ ಮನೆಗೆ ಕಳಿಸಲಾರ್ದಂಗ ಬಂದ್ರೆ ರೈತರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅಂದ್ರೆ ಹತ್ತಿಯನ್ನ ತಾವು ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ CCI ಮಾರ್ತಾ ಇದ್ರಿ? ಹೌದು, ನಾವು CCI ಮಾರಿದ್ರೆ ನಮ್ಗೆ ಒಂದು ಈಗ ಲೇಬರ್ ಕಾಸ್ಟ್ ನಮ್ಗೆ 1,000 ರೂಪಾಯಿ ಉಳಿತದೆ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ 6,900 ರಿಂದ 7,100 ತನ ಇದೆ. ಅದಕ್ಕೋಸ್ಕರ ಎಲ್ಲರೂ CCI ರೈತರು ಬಹಳ ಪ್ರೋತ್ಸಾಹ ಕೊಡಕತ್ತಾರೆ, CCI ಮಾರಕ್ಕೆ ಇಷ್ಟಪಡಕತ್ತಿದ್ದಾರೆ ರೈತರು. ರೈತ ಬಂದವರು ಹೆಸರನ್ನ ನೋಂದಣಿ ಮಾಡ್ಕೋಬೇಕು, ಆನ್ಲೈನ್ ಮೂಲಕ ಸ್ಲಾಟ್ ತಗೋಬೇಕು, ಇದು ಹೆಂಗ ರೈತರಿಗೆ ಮಾಹಿತಿ ಗೊತ್ತಾಗ್ತದ? ಈಗ ಏನಿಲ್ಲ ಸರ್, ಈಗ ನಮ್ಮ ಮಾಡಿಗಿರಿಂದ ನಾವು ಅಲ್ಲಿ ಹೋಗಿ ಸ್ಲಾಟ್ ಇನ್ಫಾರ್ಮೇಶನ್ ಅಂದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸಬೇಕು. ರೈತರಿಗೆ ಇದು ತೊಂದರೆ ಆಗಿದೆ ಆಲ್ಮೋಸ್ಟ್ ಆಲ್. ಇದನ್ನ ಏನು ಸಂಬಂಧಪಟ್ಟ ಇಲಾಖೆ, ಕೃಷಿ ಇಲಾಖೆ ಏನಾದ AD ಮತ್ತೆ RSK ದವರು ನಮ್ಮ ಊರಿಗೆ ಕ್ಯಾಂಪ್ ಹಾಕಿ ಈ ಮಾಡಿಗೀರಿನ ಜನತೆ ಬಗ್ಗೆ ಇವ್ರ ರೈತರಿಗೆ ಇವ್ರಲ್ಲಿ ಮಾಹಿತಿ ಕೊಡಬೇಕು. ನೋಡ್ರಿ, ನಿಮ್ಗೆ ಮೊಬೈಲ್ ಇರಲ್ಲ ಒಬ್ಬೊಬ್ರ ತಕ, ಈಗ ಟಚ್ ಸ್ಕ್ರೀನ್ ಮೊಬೈಲ್ ಅಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ AD ಹೋಗಿ ಅಪ್ರೂವಲ್ ಮಾಡ್ಬೇಕು. ಅದನ್ನ ಅಪ್ರೂವಲ್ ಮಾಡಿದ ನಂತರ ಅದು 9 ಗಂಟೆಗೆ ಸ್ಲಾಟ್ ಇನ್ಫಾರ್ಮೇಶನ್ ಅಂತ ಬಿಡ್ತದೆ. ನಾವೇ ಬುಕ್ ಮಾಡ್ಕೋಬೇಕು ಅದನ್ನ ಎಷ್ಟು ಕ್ವಿಂಟಲ್ ಇದಂತೇಳಿ. ಅದು ರೈತರಿಗೆ ನೆಟ್ವರ್ಕ್ ಸಿಗಲಾರ್ದ ರೈತರು ನಂದೇ, ಇವ ನಾನೊಬ್ಬ ರೈತ ಸಂಘದ ಅಧ್ಯಕ್ಷ ಗ್ರಾಮ ಘಟಕ ಆಗಿ ನಂದೇ ಸ್ಲಾಟ್ ಬುಕ್ ಆಗ 1 ತಿಂಗಳಾಯ್ತು ಆಲ್ರೆಡಿ. ನಾವು AD ತಕ್ಕ ವಿಚಾರ ಮಾಡಿದ್ವಿ ಸರ್, ಹಿಂಗಾದ್ರೆ ರೈತರಿಗೆ ಬಹಳ ತೊಂದರೆ ಆಗುತ್ತೆ, ದಯವಿಟ್ಟು ಇದನ್ನ ಏನೋ ಒಂದು ಇದ್ ಮಾಡಿಕೊಡ್ರಿ ರೈತರಿಗೆ. ಅವ್ರಿಗೆ ಡೈಲಿ 9 ಗಂಟೆಗೆ ಕುಂತ ಸ್ಲಾಟ್ ಬುಕ್ ಆಗ್ಲಿಲ್ಲ ಮನೆಗೆ ಹೋಗ್ಬೇಕು. 1 ತಿಂಗಳ ನಂತರ ಅವರಿಗೆ ಒಂದು ಡೇಟ್ ಕೊಡ್ರಿ, ಈ ಡೇಟಿಗೆ ಬರ್ಬೇಕಪ್ಪ ನೀನ್ ಮಾರ್ಬೇಕು ಇಷ್ಟು ಕ್ವಿಂಟಲ್ ಹತ್ತಿ, ಇಷ್ಟು ಕ್ವಿಂಟಲ್ ಹತ್ತಿ ಈ ಡೇಟಿಗೆ ತಾಂಬಾರ ಅಂತ ಅವ್ರು ಡೇಟ್ ಕೊಟ್ಟರೆ ರೈತರು ಆ ಡೇಟಿಗೆ ಕಾಯ್ದಿರಿಸಿಕೊಂಡು ಬರೋ ಯತ್ನ ಮಾಡ್ತಾರೆ ಅವ್ರು. ಯಾಕಂದ್ರೆ ಇವರಿಂದ ಸ್ಲಾಟ್ ಬುಕ್ ಮಾಡೋದಾಗ್ಲಿ ಇನ್ಫಾರ್ಮೇಶನ್ ಸರಿಯಾಗಿ, ಯಾಕಂದ್ರೆ RSK ಅವ್ರು ಮಾಡ್ಬೇಕು ಇದನ್ನ. AD RSK ಅವರು ಮಾಡ್ಬೇಕು ಅವರು, ಅವರೇ ಮಾಡ್ತಾ ಇಲ್ಲ ಈ ಕೆಲಸಗಳು. ರೈತರಿಗೆ ಸ್ವಲ್ಪ ಇದರಿಂದ ಬಹಳ ತೊಂದರೆ ಆಗಿದೆ. ಈಗ ಪ್ರತಿಯೊಬ್ಬ ರೈತನಿಗೆ ಈಗ CCI ಎಷ್ಟು ಕ್ವಿಂಟಲ್ ಮೊದಲನೇ ಒಂದು ಸ್ಲಾಟ್ ಅಲ್ಲಿ ಮಾರ್ಲಿಕ್ಕೆ ಅವಕಾಶ ಇದೆ? ಮೊದಲು ಏನಿತ್ತು ಸರ್, ಹೋದ ವರ್ಷ ನಾವು CCI ಕೊಟ್ಟಿದ್ವಿ, 1 ಎಕರೆಗೆ 12 ಕ್ವಿಂಟಲ್ ಹಂಗೆ ತಗೊಂಡಿದ್ರು ಹೋದ್ಬರೆ. ಈ ಸರ್ತಿ ಏನೋ ಸರ್ಕಾರ ಮಟ್ಟದಲ್ಲಿ ಏನಾಗಿದೆ ಗೊತ್ತಿಲ್ಲ, ಎಕರೆಗೆ 9 ಕ್ವಿಂಟಲ್ ಅವರು ಇದು ಮಾಡಕತ್ತಿದ್ದಾರೆ. ಈಗ 9 ಕ್ವಿಂಟಲ್ ರೈತರಿಗೆ ಅಂದ್ರೆ 9 ಕ್ವಿಂಟಲ್ ತಗೊಂತಿದ್ದಾರೆ 1 ಎಕರೆಗೆ. 10 ಎಕರೆ ಇತ್ತಂದ್ರೆ 90 ಕ್ವಿಂಟಲ್. ಆ ರೀತಿ ತಗೊಳಕತ್ತಿದ್ದಾರೆ. ಅದು ಒಂದೊಂದಲ್ಲಿ ಹೆಂಗಾಗುತ್ತೆ ಅಂದ್ರೆ ಮಿಲ್ಲು ಕೆಪಾಸಿಟಿ 1500 ಇತ್ತಂದ್ರೆ ಒಬ್ಬ ರೈತ 63 ಕ್ವಿಂಟಲ್ ಸ್ಲಾಟ್ ಆಗಿರುತ್ತೆ ಅವ್ರದ್ದು. ಈಗ 50 ಕ್ವಿಂಟಲ್ ಅಲ್ಲಿ ರಿಕವರಿ ತೋರಿಸ್ತದೆ, 50 ಕ್ವಿಂಟಲ್ ಆದ್ಮೇಲೆ ಇನ್ನು 13 ಕ್ವಿಂಟಲ್ ರೈತಂದು ಬೇರೆ ಸ್ಲಾಟ್ಗೆ ಆಗಲ್ಲ ಅದು. ಈಗ 63 ಕ್ವಿಂಟಲ್ ಒಬ್ಬ ರೈತಂದಾಯ್ತು ಅಂದ್ರೆ ನಂದು ಇವನ್ 7 ಎಕರೆ ಹೊಲ ಜಮೀನು ಇದೆ. ಎರಡನೇ ಸ್ಲಾಟ್ ಅಲ್ಲಿ ಮುಂದಿನ ಸ್ಲಾಟ್ ಎಲ್ಲ ಮಾರ್ಬೇಕಾಗ್ತದೆ. ಮುಂದಿನ ಸ್ಲಾಟ್ ಒಂದೇ ಸ್ಲಾಟ್ ಸಿಗಕ್ಕೆ 1 ತಿಂಗಳಾಗಿದೆ ಸರ್. ಎರಡನೇ ಸ್ಲಾಟ್ ಸಿಗ್ಬೇಕಂದ್ರೆ ಎಷ್ಟೊತ್ತಾಗುತ್ತೆ ಅವ್ರಿಗೆ? ಇದನ್ನ ಏನದ ಈ ಸಂಬಂಧಪಟ್ಟ ಅಧಿಕಾರಿಗಳು, ADI ಆಯ್ತು, RSK ದವರಾಗ್ಲಿ, ಅವ್ರ RO ಆಗ್ಲಿ, ಮಾಡಗಿರಿಗೆ ಬಂದು ಇವ್ರದ್ದು ರೈತರು ಎಷ್ಟು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ CCIಗೆ ಮಾಡಗಿರಿ ವತಿಯಿಂದ. ಈಗ ಹೋಬಳಿ ಮಟ್ಟದಲ್ಲಿ ಎಲ್ಲ ಹಳ್ಳಿಗಳಿಗೆ ಇವಿದಾವೆ. ಗ್ರಾಮದಲ್ಲಿ ಎಲ್ಲ ರೈತರನ್ನ ಭೇಟಿಯಾಗಿ ಒಂದು ಸಭೆ ಮಾಡಿ ಯಾರು ಆಗಲಿಲ್ಲ ಸ್ಲಾಟ್ಗಳು ಬುಕ್ಕಿಂಗ್ ಆಗಿಲ್ಲ ಅವ್ರನ್ನ ಬುಕ್ ಮಾಡುವಂತ ಯತ್ನಗಳು ADI ಆಗಲಿ RO ಆಗಲಿ RSK ದವ್ರು ಮಾಡ್ಬೇಕಂತ ನಾನು ಮನವಿ ಮಾಡ್ಕೊಂತೀನಿ. ಹೇಗೆ ಬರ್ತಾ ಇದೆ ಹತ್ತಿ ಇಳುವರಿ ಈ ಸಲ ಸರ್? ಹತ್ತಿ ಇಳುವರಿ ನಮ್ದು ಡ್ರೈಲ್ಯಾಂಡ್ ಎಲ್ಲ 10-11 ಕ್ವಿಂಟಲ್ ಬಂದಿದೆ. ಚೆನ್ನಾಗಿ ಬಂದವರು 12 ಕ್ವಿಂಟಲ್ ಬಂದಿದೆ. ಒಬ್ಬೊಬ್ಬರು ಮಳೆಗೆ ಸಿಕ್ಕು 8 ಕ್ವಿಂಟಲ್ 9 ಕ್ವಿಂಟಲ್ ಹಂಗೆ ಬಂದಿದೆ ಚೆನ್ನಾಗಿ. ಯಾಕಂದ್ರೆ ಮಳೆ ವಿಪರೀತ ಆದ ಕಾರಣ ಬೆಳೆ ಸ್ವಲ್ಪ ಕಡಿಮೆ ಆಗಿದೆ ಇಳುವರಿ. ಕಳೆದ ವರ್ಷ ನೋಡಿದಾಗ ರೇಟು ಚೆನ್ನಾಗಿತ್ತು, ಇಳುವರಿನೂ ಕೂಡ ಚೆನ್ನಾಗಿತ್ತು. ಕ್ವಾಲಿಟಿ ಚೆನ್ನಾಗಿತ್ತು ಸರ್ ಹತ್ತಿ, ಕಾಟನ್ ಕ್ವಾಲಿಟಿ ಹೋದ್ಬೇರೇನು, ಯಾಕಂದ್ರೆ ಮಳೆ ಕಡಿಮೆ ಇತ್ತು. ಈ ಸರ್ತಲೆ ವಿಪರೀತ ಕಾಟನ್ ನಾವು ಯಾವಾಗ ಪಿಕ್ಕಿಂಗ್ ಮಾಡಕ್ಕಲ್ಕ ಮಳೆ ಹತ್ತಿಬಿಟ್ಟಿದೆ. ಸಂಪೂರ್ಣವಾಗಿ ಮಳೆಗೆ ತೊಂದರೆ ಆಗಿ ಅದ್ರ ಮಳೆ ತೊಯ್ದು ಅದ್ರದ್ದು ಕಾಟನ್ ಕ್ವಾಲಿಟಿ ಕಳ್ಕೊಂಡಿದೆ. ಅದಕ್ಕೋಸ್ಕರ ಅದು ಔಟನ್ನು ಕಳ್ಕೊಂಡಿದೆ, ತೂಕ ಬರ್ತಾ ಇಲ್ಲ ಹತ್ತಿ. ಈಗ ಲೇಬರ್ ಅದನ್ನ 16-17 ರೂಪಾಯಿ ಕೆಜಿ ಬಿಡಿಸಕತ್ತಿದ್ದಾರೆ ಕೇಳಕ್ಕೆ. ಅದು ಬಹಳ ರೈತರಿಗೆ ಹೊರೆ ಆಗುತ್ತೆ. ಇದೇನಾದ 8160 ರೂಪಾಯಿ ಏನೈತೆ ರೈತರು CCIಗೆ ಹಾಕಿದವ್ರ ಅವ್ರನ್ನ ದಯವಿಟ್ಟು ಅವ್ರನ್ನ ಖರೀದಿ ಮಾಡಂಗ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ತೀನಿ. ಈಗ ತಮ್ಮದು ಇಳುವರಿ ಹೇಗೆ ಬಂತು? ಈಗ ತೊಗರಿ ಆಯ್ತು, ಹತ್ತಿ ಆಯ್ತು, ಮೆಣಸಿನಕಾಯಿ, ನಿಮ್ಗೆ ಲಾಭ ತಂದು ಕೊಡುವಂತ ಒಂದು ಬೆಳೆ ಯಾವ್ದು ಅಂತ ಹೇಳ್ತೀರಿ ಈ ಭಾಗದಲ್ಲಿ? ಸರ್, ಕೃಷಿ ಎಂಬುದು ಲಾಭದಾಯಕ ಅಂತ ಏನಿಲ್ಲ ಸರ್, ಅದೊಂದು ನಮ್ಮ ವೃತ್ತಿ. ಕೃಷಿ ಮಾಡಲೇಬೇಕು, ಲಾಭ ಬರ್ತದ ಬಿಡ್ತದ ಎಂಬುದು ಅನ್ಎಕ್ಸ್ಪೆಕ್ಟೆಡ್. ಅದು ಅದರಿಂದ ನಾವು ಲಾಭ ಮಾಡಬಾರ್ದು, ನಮ್ದು ವೃತ್ತಿ ಅದು, ಮಾಡ್ಕೊಂತ ಹೋಗ್ಬೇಕು. ಅದು ಫಲ ಪ್ರತಿಫಲ ಕೃಷಿನೇ ಕೊಡ್ತದೆ ನಮ್ಗೆ. ಒಂದ್ ಬೇರೆ ಉಳಿತದ, ಒಂದೊಂದ್ ಬೇರೆ ಹಾಕಿದ ಬಂಡವಾಳ ಬರಲ್ಲ, ಬಹಳ ಕಷ್ಟ ಇದೆ. ಅದು ಬಿಟ್ಟು ಬೇರೆ ಮಾಡಕ್ಕಿಲ್ಲ ರೈತರಿಗೆ. ಒಕ್ಕಲ್ತನ ಬಿಟ್ಟು ಬೇರೆ ನೌಕರಿ ಮಾಡಕ್ಕೂ ಬರಲ್ಲ, ಅಂಗಡಿ ಮಾಡಕ್ಕೂ ಬರಲ್ಲ, ಏನ್ ಮಾಡಕ್ಕ, ಒಕ್ಕಲ್ತನ ಮಾಡೋನು ಒಕ್ಕಲ್ತನೇ ಮಾಡ್ಬೇಕು. ಜೊತೆಗೆ ಈಗ ತಮ್ಮದು ಸುಮಾರು ವರ್ಷಗಳ ಒಂದು ಕೃಷಿ ಕೆಲಸ, ತಮ್ಮ ಪೂರ್ವಜರಿಂದ ತಾವು ಏನಾದ್ರೂ ಕೃಷಿಯಲ್ಲಿ ಅಭಿವೃದ್ಧಿ ಪಡಿಸಿಕೊಂಡಿದ್ದು ಹೇಗೆ? ಏನ ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಏನು ವೈಜ್ಞಾನಿಕವಾಗಿ ಬೇಸಾಯವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ? ಈಗ ಮೊದಲು ನಮ್ಮ ತಾತ ಮುತ್ತಾತನವರು ನಮ್ಮ ಅಪ್ಪಂದಿರು ಏನ್ ಮಾಡ್ತಾರೆ ಅಂದ್ರೆ, ನಾವೆಲ್ಲ ಡ್ರೈಲ್ಯಾಂಡ್ ಹೊಲ ಮಾಡ್ತಾರೆ, ಜೋಳ ಮತ್ತೆ ಕಡ್ಲೆ ಮತ್ತೆ ಗೋಧಿ ಇವೆಲ್ಲ ಮಳೆಗೆ ಬೆಳೆತಕ್ಕಂಥವು. ಇವಕ್ಕೆ ಗೊಬ್ಬರ ಮನೆಯಲ್ಲಿ ನಮ್ಗೆ ದನಕರುಗಳು ಅತಿ ಹೆಚ್ಚು ಇರ್ತದ್ವು, ಅವಾಗ ನಮ್ಗೆ ಅದ್ರನ್ನ ಎಂಡೆ ಗೊಬ್ಬರ ಸಿಗ್ತಿತ್ತು. ಹೊಲಕ್ಕೆ ಹಾಕಿ ನಾವು ಬೇರೆ ಗೊಬ್ಬರನ ಯೂಸ್ ಮಾಡ್ತದಿಲ್ಲ, ರಾಸಾಯನಿಕ ಗೊಬ್ಬರ. ಅವ್ರ ಖರ್ಚು ವೆಚ್ಚಕ್ಕೆ ಅವ್ರಿಗೆ ಅವತ್ತಿನ ಒಕ್ಕಲ್ತನ ಅವ್ರ ಖರ್ಚು ವೆಚ್ಚಕ್ಕೆ ಸರಿ ಹೋಗಿತ್ತು. ಇವತ್ತು ಆಧುನಿಕ ದಿನಗಳಲ್ಲಿ ಒಬ್ಬ ಮನುಷ್ಯನ ಖರ್ಚು ವೆಚ್ಚಗಳು ಜಾಸ್ತಿ ಆಗಿದ್ದಾವೆ. ಎಲ್ಲ ಬೇಕು ಮನೆಗೆ ಸಮಸ್ಯೆಗಳು, ಮನೆಯಲ್ಲಿ ಆ ದನಕರುಗಳು ಇಲ್ಲ, ಕಟ್ಟಂಗಾಗಿಲ್ಲ, ಯಾಕಂದ್ರೆ ಮೇಸಕ್ಕೆ ಬಹಳ ತೊಂದರೆ ಐತಿ ಇಲ್ಲಿ ರೈತರದು. ಅದಕ್ಕೋಸ್ಕರ ಮೊದಲದೇ ಚೆನ್ನಾಗಿತ್ತು ಒಕ್ಕಲ್ತನ. ಈಗೇನು ನಾವು 10 ದಿನಕ್ಕೆ ಒಕ್ಕಲ್ತನಕ್ಕೆ ಹೋಗಿ ವಾಣಿಜ್ಯ ಬೆಳೆ ಅಂತ ಹೊಲಕ್ಕತ್ತಿದ್ವಿ ನಾವು. ಅಂದ್ರೆ ಒಕ್ಕಲ್ತನ ಕೇವಲ ಆಹಾರಕ್ಕೆ, ಹೊಟ್ಟೆ ತುಂಬಿದ್ರೆ ಸಾಕು ಅನ್ಸಿತ್ತು ಅವಾಗ. ಅವಾಗ ಹೊಟ್ಟೆಗೋಸ್ಕರ ಒಕ್ಕಲ್ತನ ಮಾಡ್ತಿದ್ರು, ಹೊಟ್ಟೆ ಬಟ್ಟೆ. ಇವತ್ತೆಲ್ಲ ಆಡಂಬರಕ್ಕೋಸ್ಕರ ಆಧುನಿಕ ಜಗತ್ತು ವೆಚ್ಚಗಳು ಹೆಚ್ಚಾಗಿದೆ. ಶಾಲೆ ಅವು ಅವಶ್ಯಕತೆಗಳು ಬೇಕು ಮನುಷ್ಯನಿಗೆ, ಕಂಪಲ್ಸರಿ ಬೇಕು ಸರ್. ಈಗ ಹಳೆ ಒಕ್ಕಲ್ತನಕ್ಕೆ ಹೋದ್ರೆ ಇವತ್ತು ಬದುಕಕ್ಕ ಬಹಳ ಕಷ್ಟ. ವಾಣಿಜ್ಯ ಬೆಳೆಗಳು ಬೇಕು, ಈಗ ಹತ್ತಿ ವಾಣಿಜ್ಯ ಬೆಳೆ, ಅದರಿಂದ ಸ್ವಲ್ಪ ದೊಡ್ಡ ರೈತರಿಗೆ ಸಿಗ್ತದೆ. ತಮ್ಮ ಮಕ್ಕಳನ್ನು ಈಗ 2 ಮಕ್ಳು ಇದ್ರೆ ಅವ್ರನ್ನ ಒಕ್ಕಲ್ತನಕ್ಕೆ ಅಂತ ಸೀಮಿತ ಯಾರೂ ಮಾಡಲ್ಲ. ಈ ಕಾಲದಾಗ ಒಕ್ಕಲ್ತನದಾಗ ಏನೈತೆ ಅಂತ ಹೇಳಿ ಮಕ್ಕಳನ್ನೆಲ್ಲರನ್ನ ಬೇರೆ ಕಡೆ ಓದ್ಲಿಕ್ಕೆ ಬಿಡಕತ್ತಿದ್ದಾರೆ. ಒಕ್ಕಲ್ತನದಾಗ ಏನನ್ನ ಇತ್ತಪ್ಪ ಅಂದ್ರೆ ನನ್ನೊಬ್ಬ ಮಗನ ನಾನು ರೈತನಾಗೇನೆ ಮಾಡ್ತೀನಿ. ನಾನು ಒಬ್ಬನು ಓದಿಸ್ಬೇಕಾಗ್ತದೆ, ಒಬ್ಬನಿಗೆ ಶಾಲೆಗೆ ಓದಿಸ್ಬೇಕಾಗ್ತದೆ. ಇಲ್ಲ ಇಬ್ರು ಬೇಡಪ್ಪ, ನಾಕೊಲ್ತಾ ನನಗೆ ಸಾಕಾಗಲಿ, ಮುಂದೆ ಬೇಡ ಬೇಡ ಲಾಸ್ ಆಗ್ತದೆ ಅಂತ ಅಂದ್ಬಿಟ್ಟು ಸಿಟಿ ಕಳಿಸೋದಂತ ಒಂದು ಉದಾಹರಣೆಗಳು ಇದಾವೆ. ಕಂಪಲ್ಸರಿ ಉದಾಹರಣೆ. ಇವಾಗ ನಾವು ರೈತರ ಮಕ್ಕಳು, ನಾನು ನಮ್ಮಪ್ಪ ಮಾಡ್ಯಾನಪ್ಪ ಒಲ್ಲ ಐತೆ ನಾವು ಮಾಡ್ಕೊಂಡು ಹೋಗೋಣ ಅಂತ ನಂದು ಕೆಪಬಿಲಿಟಿ ಐತೆ. ನನ್ನ ಮಕ್ಳಿಗೆ ಆ ಬರಲ್ಲ. ಈಗ ನನ್ನ ಇವತ್ತು ನಾನು ಲೇಬರ್ ಇದು ಮಾಡಿದ ನನ್ನ ಮಕ್ಳು ಸಾಕಪ್ಪ, ನಾನು ಬೆಂಗಳೂರು ಎಲ್ಲೇನು ಹೋಗಿ 20,000 ದುಡ್ಕೊಂಡು ಬರ್ತೀನಿ, ಡೈಲಿ 700 ರೂಪಾಯಿ ಬಿತ್ತು ಅಂತೇಳಿ ನಾನು ಒಂದು ವರ್ಷದ್ರೆ ಕಷ್ಟಪಟ್ಟರು ಅದಕ್ಕೆ ಬಂಡವಾಳ ಹಾಕಿದ್ದು ವಾಪಸ್ ಬರಲ್ಲ ಅಂದ್ರೆ ನಾನು ಯಾಕೆ ಮಾಡಲ್ಲ ಎಂಬ ಚಿಂತನೆಗಳು ಇವತ್ತು ಯುವಕರಲ್ಲಿ ಉಟ್ಕೊಂಡಿದ್ದಾವೆ. ಈಗ ಒಕ್ಕಲ್ತನಕ್ಕೆ ಸಾಥ್ ಏನು ಬೇಕು, ಸರ್ಕಾರ ಮಟ್ಟದಲ್ಲಿ ಇವ್ರಿಗೆ ಏನು ಆದ್ಯತೆ ಕೊಡಬೇಕು. ಈಗ ಗ್ರಾಮದಲ್ಲಿ ಏನು ಬೆಳೆ ಬೆಳೆಯೋಕೆ ಸಾಧ್ಯ? ಈಗ ಇಷ್ಟು ಹತ್ತಿ ಟೋಟಲ್ ಫೀಲ್ಡು ಜಾಸ್ತಿ ಆಗಿಬಿಡಿತ್ತು ಹತ್ತಿ. ಈ ರೈತರು ಈ ಫೀಲ್ಡಿಗೆ ಬಂದರೆ ಇದ್ರ ಮಾರ್ಕೆಟ್ ಕಡಿಮೆ ಆಗುತ್ತೆ. ಒಂದು ಫೀಲ್ಡ್ ನಲ್ಲಿ ಇವರು ಈ ಭಾಗದಲ್ಲಿ ಈ ಬೆಳೆ ಬಿತ್ತಬೇಕು, ಒಂದೇ ಬೆಳೆ ಆತಪ್ಪ ಅಂತ ಆಟೋಮೆಟಿಕ್ ರೇಟ್ ಕಡಿಮೆ ಆಗುತ್ತೆ ರೇಟ್. ಈಗ ಯಾಕಂದ್ರೆ ಹೋದ್ಬರೆ ಚಿಲ್ಲಿ ಜಾಸ್ತಿ ಇತ್ತು, ಚಿಲ್ಲಿ ರೇಟ್ ಇಲ್ಲದ ಕಾರಣ ರೈತರು ಒಂದು ಬೇರೆ ಬೆಳೆಗೆ ಜಂಪ್ ಆಗಿಬಿಟ್ರು. ಹತ್ತಿಗೆ ಬಂದ್ರು, ಹತ್ತಿ ರೇಟ್ ಆಲ್ಮೋಸ್ಟ್ ಆಲ್ ಮಾರ್ಕೆಟಲ್ಲಿ ಕುಸಿತ ಕಾಣಿತು. ಈಗ ರೈತರಿಗೆ ತಿಳುವಳಿಕೆ ಎಷ್ಟು ಹೆಕ್ಟರ್ ಬೆಳಿಬೇಕು, ಎಷ್ಟು ಹೆಕ್ಟರ್ ಬಿತ್ತಬೇಕು ಅಂತೇಳಿ RSK ದವರು ಅವರು ಸರ್ವೆ ಮಾಡಿ ರೈತರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಟೋಟಲ್ ಇಷ್ಟು ಎಕರೆ ಬಿತ್ತಬೇಕು, ಇಷ್ಟು ಎಕರೆ ಬಿತ್ತರೆ ಇಷ್ಟು ರೇಟ್ ಸಿಗ್ತದೆ. ಇದೇ ಬಿತ್ತ ಹೇಳ್ಬೇಕು ರೈತ ಬಂದವರು, ರೈತ ಬಂದ್ರು ಅವ್ರಿಗೆ ತಿಳಿಸ್ಬೇಕು, ನೋಡ್ರಿ ಕಾಟನ್ ಇಷ್ಟು ಇಷ್ಟು ನಮ್ಗೆ ಅದ್ರ ವಾಂಟೆಡ್ ಇದೆ, ಈ ಕಾಟನ್ ಇಷ್ಟು ಬಂದ್ರೆ ಸಾಕು, ಚಿಲ್ಲಿ ಇಷ್ಟು ವಾಂಟೆಡ್ ಇದೆ, ಅವ್ರಿಗೆಲ್ಲ ಮಾಹಿತಿ ಇರುತ್ತಲ್ಲ, ಆಲ್ಮೋಸ್ಟ್ ಆಲ್ ಸರ್ಕಾರ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಿರುತ್ತದೆ ನಮ್ಗೆ ಎಷ್ಟು ಬೇಕು, ಎಷ್ಟು ಬೆಳೆ ಬೇಕು, ಯಾವ್ಯಾವ್ದಕ್ಕೆ ಏನೇನು ಬೇಕಂತೇಳಿ. ರೈತರಿಗೆ ಇದ್ರ ತಿಳಿಸಿ ಹೇಳಿ, ನೀವು ಮೆಣಸಿನ್ಕಾಯಿ ಮಾಡ್ರಿ, ನೀವು ಹತ್ತಿ ಮಾಡ್ರಿ, ರೈತರಿಗೆ ವಿಂಗಡಣೆ ಮಾಡಿ ಅವ್ರಿಗೆ ಕೊಟ್ಟರೆ ಅದು ಮಾರ್ಕೆಟ್ ಸಮತೋಲನ ಕಾಣಬಹುದು. ಅವಾಗ ಎಲ್ಲರಿಗೂ ಕೂಡ ಸರಿಯಾದ ರೇಟ್ ಸಿಗ್ತದೆ, ಎಲ್ಲೋ ಪರಿಕರಗಳು ಸರಿಯಾಗಿ ಉತ್ಪಾದನೆ ಆಗ್ತದೆ, ಪರಿಕರಗಳು ಸರಿಯಾಗಿ ಉತ್ಪಾದನೆ. ಈಗ ಒಂದು ಎಕ್ಸಾಂಪಲ್ ಟೊಮಾಟೊ ಹಣ್ಣು ನಮ್ಗೆ ಇಷ್ಟು ವಾಂಟೆಡ್ ಐತೆ, ಅದಕ್ಕಿಂತ ಹೆಚ್ಚಿಗೆ ಬೆಳೆದ್ರೆ ಬಿಕರಿ ಆಗಲ್ಲ ಅದು. ಈಗ ಬದನೆಕಾಯಿ ಆಯ್ತು ಯಾವುದೇ ಆಗಲಿ ತಿಂಬೆ ವಸ್ತುಗಳು ಔಟ್ರನ್ನ ಕಡಿಮೆ ಆದಾಗ ಮಾತ್ರ ನಮ್ಗೆ ರೇಟ್ ಸಿಗ್ತದೆ. ಅದು ವಾಂಟೆಡ್ ಎಷ್ಟು ಬೇಕಪ್ಪ ನನಗೆ ಅಷ್ಟು ಬೆಳೆದಾಗ ಮಾತ್ರ ರೈತರ ಬೆಳೆಗೆ ನಿಗದಿತ ಬೆಲೆ ಸಿಗ್ತದೆ. ಇದನ್ನ ಮಾಡ್ತಕ್ಕಂಥದ್ದು ಇವ್ರದ್ದು ಏನಾದಲ್ಲ ಯೂನಿವರ್ಸಿಟಿ ಅವರಾಗಲಿ ಮತ್ತೆ ಆರ್ ಎಸ್ ಕೆದವರಾಗಲಿ ಎ ಡಿ ಅವರಾಗಲಿ ಊರಿಗೆ ಬಂದು ಸ್ವಲ್ಪ ಎಲ್ಲ ಹೋಬಳಿಗಳಿಗೆ, ಈಗ ತೊಗರಿ ಬೆಳೆ ಹೋಬಳಿಗೆ ಅವ್ರು ಹತ್ತಿ ಹಾಕಕತ್ತಾರೆ, ತೊಗರಿ ಬೆಳ್ರಿ ನೀವು ಅವ್ರಿಗೆ ಉತ್ತೇಜನ ಕೊಡಬೇಕು, ಅವ್ರಿಗೆ ಪ್ರೋತ್ಸಾಹನ ಕೊಡಬೇಕು. ನೀವು ತೊಗರಿ ಬೆಳೆದಪ್ಪ ಅಂದ್ರೆ ಅವರು ಅವ್ರೊಂದು ಫೀಲ್ಡ್ ತೊಗರಿ ಆಗುತ್ತೆ. ಈಗ ಹತ್ತಿ ಬೆಳೆ ಏರಿಯಾದಲ್ಲಿ ಹತ್ತಿ ಬೆಳ್ರಿ ನೀವು, ಹತ್ತಿ ಸೂಕ್ತ ಆಗುತ್ತೆ. ಇವ್ರು ಇದನ್ನ ಮನವತ್ತು ಮಾಡಿಕೊಡ್ಬೇಕು ರೈತರು. ಆ ಭಾಗದಲ್ಲಿ ಯಾವ ಬೆಳೆ ಬೆಳೆಯಲಿಕ್ಕೆ ಸೂಕ್ತ ಆಗ್ತದೆ ಅದನ್ನು ಮಾತ್ರ ಉತ್ತೇಜನ ಮಾಡಬೇಕು. ಕೆಲವೊಬ್ರು ಅಲ್ಲಿ ತೊಗರಿ ಬೆಳೆದಿರಲ್ಲ, ಅದರಲ್ಲಿ ರೈತ ಬಂದ್ರು ತೊಗರಿ ಬೆಳೀತಾರೆ. ಓ ಅದೇ ಆಗಿದೆ. ಈಗ ಮಣ್ಣಿನ ಫಲವತ್ತತೆ ಇದು ಮಾಡಿ ಮಣ್ಣನ್ನು ಶೇಖರಣೆ ಮಾಡಿ ಈ ಬೆಳೆ ಬರುತ್ತಂತ ದೃಢೀಕರಣ ಮಾಡೋರು ಈ ಸಂಬಂಧಪಟ್ಟ ಅಧಿಕಾರಿಗಳು. ಈ ನಮ್ಮ ಮಾಡಿಗೆರೆಯಲ್ಲಿ ಈ ಮಣ್ಣು ಪರೀಕ್ಷೆ ಮಾಡಿದ್ರೆ ನೀವು ಇದಕ್ಕೆ ಸೂಕ್ತ ಐತೆ, ಈ ಬೆಳೆ ಬೆಳ್ರಿ ಚೆನ್ನಾಗಿ ಬರ್ತದೆ ನಿಮ್ಗೆ ಫಲವತ್ತದೆ, ಈ ಸೂಟ್ ಆಗುತ್ತೆ ನಿಮ್ಗೆ ಹತ್ತಿ. ಇನ್ನೊಂದು ಏರಿಯಾದಲ್ಲಿ ಹೋಗಿ ತೊಗರಿ ನಿಮ್ಗೆ ಚೆನ್ನಾಗಿ ಬರುತ್ತೆ, ತೊಗರಿ ಬೆಳ್ರಿ ಹಂಗೆ ಹೇಳಿದಾಗ ಮಾತ್ರ ರೈತರ ಕುಲ ಉದ್ದಾರ ಆಗುತ್ತೆ, ಅವರು ಸ್ವಲ್ಪ ಬ್ಯಾಲೆನ್ಸ್ ಮಾಡಕ್ ಇದಾಗುತ್ತೆ. ಬಹಳಷ್ಟು ವೈಜ್ಞಾನಿಕ ವಿಚಾರವನ್ನು ಹೇಳಿದ್ರಿ. ಯಾಕಂತಂದ್ರೆ ನಮ್ಮ ಭಾಗದಲ್ಲಿ ಆಗಿರೋದು ಹಾಗೇನೆ ಹಾಕಿದ್ರೆ ಹತ್ತಿಯನ್ನ ಬಹಳಷ್ಟು ಜನ ಹತ್ತಿಗೆ ಹೋಗ್ಬಿಡ್ತಾರೆ, ಮೆಣಸಿಕಾಯಿ ಹಾಕಿದ್ರೆ ಏ ರೇಟ್ ಸಿಕ್ಕೈತಪ್ಪ ಅಂತ ಹೇಳ್ಬಿಟ್ಟು ಮೆಣಸಿಕಾಯಿಗೆ ಹೋಗ್ಬಿಟ್ಟಿರ್ತಾರೆ. ಹೀಗೆ ಏಕೆ ಬೆಳೆ ಆಗೋದ್ರಿಂದ ರೈತ ಬಾಂಧವರಿಗೆ ಮಾರುಕಟ್ಟೆಯಲ್ಲಿ ದರ ಸಿಗೋದಿಲ್ಲ? ಈ ರೀತಿಯಾಗಿ ಒಂದು ವೈಜ್ಞಾನಿಕವಾಗಿ ಕಳೆದ ವರ್ಷ ಅಥವಾ ಒಂದು 10 ವರ್ಷಗಳ ಇತಿಹಾಸವನ್ನು ತೆಗೆದುಕೊಂಡು ಅಥವಾ ಮುಂದಿನ ಒಂದು ಮಾರುಕಟ್ಟೆಯನ್ನು ಅಂದಾಜಿಸಿಕೊಂಡು ಒಂದು ವರ್ಗೀಕರಣವನ್ನು ಮಾಡಿ ತಾಲೂಕವಾರು ಆಗಿರ್ಬೋದು, ಹೋಬಳಿವಾರು ಆಗಿರ್ಬೋದು, ಅಥವಾ ಕ್ಷೇತ್ರವಾರು ಬೆಳೆಗಳನ್ನು ವಿಂಗಡಣೆ ಮಾಡಿದ್ರಪ್ಪ ಅಂತಂದ್ರೆ ಮಾಡಿದಂತ ರೈತರಿಗೆ ಖರ್ಚು ಕೂಡ ಉಳಿತಾಯ ಆಗುತ್ತೆ. ಹೌದು, ಈಗ ಮಾರುಕಟ್ಟೆ ಏರುಪೇರು ಆಗುತ್ತೆ. ಒಂದು ಲಾಸ್ಟ್ ಒಂದು 2 ವರ್ಷ ಹಿಂದ್ಗಡೆ ಮೆಣಸಿನಕಾಯಿ 50,000 ಬಿಕ್ರಿ ಆಯ್ತು ಒಂದು ಕ್ವಿಂಟಲ್. ಹೌದು, 50,000 ಬಿಕ್ರಿ ಆಗಲು ಕಾರಣ ಏನು? ವೈಜ್ಞಾನಿಕ ಕಾರಣ. ಈಗ ಎಲ್ಲ ಫೀಲ್ಡ್ ಮಾಡಿರ್ತಾರೆ. ಒಂದು ತೆಲಂಗಾಣ ಆಯ್ತು, ಮಹಾರಾಷ್ಟ್ರ ಆಯ್ತು, ಅತಿ ಹೆಚ್ಚು ಮಳೆ ಬಂದು ನಾಶ ಆಗಿರ್ತದೆ, ಒಂದೇ ಫೀಲ್ಡ್ ಉಳ್ಕೊಂಡಿರ್ತದೆ, ಅವರಿಗೆ ಬೇಕಾದಂತ ಇದು ಸಿಕ್ಕಿರಲ್ಲ, ಅದಕ್ಕೋಸ್ಕರ ಅವತ್ತು ಮಾರ್ಕೆಟ್ ಜಾಸ್ತಿ ಆಯ್ತು. ನೆಕ್ಸ್ಟ್ ಇಯರ್ ಏನಾಯ್ತು, 50,000 ಆಯ್ತಂತ ರೈತರು ಎಲ್ಲರೂ ಮೆಣಸಿನಕಾಯಿ ಮಾಡಿದ್ರು. ಮೆಣಸಿನಕಾಯಿ ಅದು ಅದಾವತ್ತಿಗೆ 12,000, 10,000, 8,000 ಬಂದ್ಬಿಡ್ತು. ಈಗ ರೈತರು ಬಂಡವಾಳ 2 ಲಕ್ಷ ಖರ್ಚು ಬರ್ತದೆ ಒಂದು ಎಕರೆ ಮೆಣಸಿನಕಾಯಿ ಮಾಡಲು. ನಾಟಿ ಮಾಡೋದ್ರಿಂದ ಹಿಡಿದು ಕೊಯ್ಲಿನವರೆಗೆ 1 ಎಕರೆಗೆ 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಇವತ್ತು 2 ಲಕ್ಷ ಬರಬೇಕಂದ್ರೆ ಮಿನಿಮಮ್ ನಮ್ಗೆ 15 ಕ್ವಿಂಟಲ್ ಇಳುವರಿ ಬಂದು 20,000 ಮೇಲೆ ಹೋಗ್ಬೇಕು. 2 ಲಕ್ಷ ಬಂಡವಾಳ ಹಾಕಿದ್ದು ಬಂಡವಾಳಶಾಹಿಗಳು 2 ಲಕ್ಷ ಲಾಭ ಇನ್ವೆಸ್ಟ್ ಮಾಡಿದಾಗ ನಾವು 2 ಲಕ್ಷಕ್ಕೆ 50% ಲಾಭ ಎಕ್ಸ್ಪೆಕ್ಟ್ ಮಾಡಲು ರೈತರದ್ದು ಏನು ತಪ್ಪಿಲ್ಲ. ಅದಕ್ಕಾಗಿ ಇದನ್ನ ಮನದಟ್ಟು ಮಾಡಿಕೊಡ್ಬೇಕು ರೈತರಿಗೆ. ಯಾಕಪ್ಪ ಸ್ವಲ್ಪ ಮಾಡ್ರಿ, 5 ಎಕರೆ ಮಾಡಕ್ಕೈತ್ರಿ, 1 ಎಕರೆ ಮಾಡ್ರಿ, ಎಲ್ಲ ರೈತರು ಸಿಗಲಿ ಲಾಭ. ನಾವೇನ್ ಮಾಡ್ಬಿಡ್ತೀವಿ, 10 ಎಕರೆ ಐತೆ ಮಾಡಿಬಿಡಮ್ ಈ ವರ್ಷ ಒಂದೇ ಬೇರೆ ಹೊಡೆದು ಬಿಡಮ್ ಜಾಕ್ ಪಾಟ್ ಅಂತೇಳಿ ಹೋಗಿ ಕೈ ಸುಟ್ಕೊಂಡು ಒಂದು ಬೇರೆ ಒಕ್ಕಲ್ತನ ಲಾಸ್ ಆಯ್ತು ಅಂದ್ರೆ ವಾಪಸ್ ಅಮೌಂಟ್ ಸೋರಿಸ್ಬೇಕಂದ್ರೆ 2 ವರ್ಷ ಹಿಡಿತ ಅದು. ಯಾಕಂದ್ರೆ ಗೊಬ್ಬರ ಕೊಟ್ಟವರು, ಎಣ್ಣೆ ಕೊಟ್ಟರು, ಅವ್ರಿಗೆ ಬಡ್ಡಿ ಎಲ್ಲ ಕೊಟ್ಟಿಗೆ 2 ವರ್ಷ. ಒಂದು ಬೇರೆ ಲಾಭದಾಯಕ ಆಯ್ತಂದ್ರೆ 1 ವರ್ಷ ಒಕ್ಕಲ್ತನ ಲಾಭದಾಯಕನೇ ಇರಬೇಕು ರೈತ ಮುಂದುವರಿಬೇಕಂದ್ರೆ, ಪ್ರಗತಿಪರ ಆಗ್ಬೇಕಂದ್ರೆ ಲಾಭದಾಯಕ. 1 ವರ್ಷ ವಾಪಸ್ ಬಂತು, ಹಾಕಿದ ಬಂಡವಾಳ ಬರಲಿಲ್ಲ ಅಂದ್ರೆ ರೈತ ಹಿನ್ನಡೆನೇ, ಮತ್ತೆ 2 ವರ್ಷ ಅದಕ್ಕೆ ದುಡಿಬೇಕು ಅವ್ರ ಸಾಲಕ್ಕೋಸ್ಕರ. ಹೇಳಕ್ ಇಷ್ಟಪಡ್ತೀರಿ, ರೈತ ಬಾಂಧವರಿಗೆ ವೈಜ್ಞಾನಿಕವಾಗಿ ಬೆಳೆ ಸಿಗ್ಬೇಕು, ಒಳ್ಳೆ ಉತ್ಪನ್ನ ಆಗ್ಬೇಕು, ಗ್ರಾಮ ಭಾರತ ಅಥವಾ ಗ್ರಾಮೀಣ ಜನರು ಖುಷಿಯಾಗಿರ್ಬೇಕಪ್ಪ ಅಂತಂದ್ರೆ ತಾವು ರೈತ ಹೋರಾಟಗಾರರು, ಏನ್ ಹೇಳಕ್ ಇಷ್ಟಪಡ್ತೀರಿ ಕೊನೆಗೆ? ರೈತರು ಒಕ್ಕಲ್ತನ ನಮ್ಮ ಮೂಲ ಕಸಬುರಿ, ಒಕ್ಕಲ್ತನ ಬಿಟ್ಟು ಏನ್ ಮಾಡಕ್ಕಾಗಲ್ಲ, ಬೇಕೇ ಬೇಕು. ನಮ್ಮ ದೇಶದ ಆರ್ಥಿಕತೆ 60% ನಿಂತಿರೋದೆ ಒಕ್ಕಲ್ತನದ ಮೇಲೆ. ಒಕ್ಕಲ್ತನ ಬಿಟ್ಟು ಬೇರೆ ಅವ್ರಿಗೆ ಏನು ಗೊತ್ತಿರಲ್ಲ. ಆದ್ರೂ ನೀವೇನು ಇವತ್ತೇನು ಒಕ್ಕಲ್ತನ ಮಾಡಕ್ಕತ್ತಿರಲ್ಲ, ನಿಮ್ಮ ಪದ್ಧತಿ ಜೊತೆಗೆ ಈ ವೈಜ್ಞಾನಿಕ ಪದ್ಧತಿ ಅಳವಡಿಸಿಕೊಂಡು ಹೆಚ್ಚಿನ ಇಳುವರಿ ತಗೊಂಡು ಭೂಮಿಯ ಫಲವತ್ತತೆ ಕಾಪಾಡಿಕೊಂಡು ಸರಿಯಾದ ಸಾವಯವ ಇಂಗಾಲ, ನೀವು ಎಂಡೆ ಗೊಬ್ಬರ ಬೇಕು, ನೀವು ಮನೆಗೆ ಆಕಳುಗಳು ದನಗಳು ಸಾಕಲೇಬೇಕು. ನಮ್ಮ ಹೊಲ ಜೀವಿತವಾಗಿ ನಮ್ಮ ಮಕ್ಕಳಿಗೆ ಏನು ಬರಬೇಕು ಅಂದ್ರೆ ಅದು ನಮಗೆ ಸಾಕಪ್ಪ ಅಂದ್ರೆ ರಾಸಾಯನಿಕ ಯೂಸ್ ಮಾಡ್ಬೋದು. ನಮ್ಮ ಮಕ್ಕಳಿಗೆ ಬೇಕಪ್ಪ ಅಂದ್ರೆ ನಾವು ದನ ಕರುಗಳನ್ನ ಕಟ್ಟಿ ಅದನ್ನ ಎಂಡೆ ಗೊಬ್ಬರನ ಸಾವಯವ ಇಂಗಾಲ ಅತಿ ಹೆಚ್ಚು ಇರುತ್ತೆ, ಅದಕ್ಕೆ ಕಾರ್ಬನ್. ಅದನ್ನ ಭೂಮಿಯಲ್ಲಿ ಹಾಕಿದ್ರೆ ಭೂಮಿ ಫಲವತ್ತತೆ ಆಗಿರುತ್ತೆ, ನಿಮಗೆ ಅದಕ್ಕೆ ಬೆಳವಣಿಗೆ ಮಳೆ ತೇವಾಂಶನೂ ಕಾಪಾಡಿಕೊಂತದ, ಉಷ್ಣಾಂಶನೂ ಕಾಪಾಡಿಕೊಂತದ. ಅದನ್ನ ಅದರಾಗಿ ರೈತರಿಗೆ ಏನ್ ಮನವಪ್ಪ ಅಂದ್ರೆ ಆಕಳು ಕರುಗಳು ಕಟ್ಟದ ಯತ್ನ ಮಾಡ್ರಿ. ನಾವು ಮಳೆ ಹಳೆ ಪದ್ಧತಿಗೆ ಹೋಗ್ಬೇಕು, ಹೊಸ ಪದ್ಧತಿನ ಅಳವಡಿಸಬೇಕು, ಹಳೆ ಪದ್ಧತಿ ಬಿಡಬಾರ್ದು. ಹಳೆ ಪದ್ಧತಿ ಇದ್ದಾಗ ಮಾತ್ರ ನಮ್ಮ ಭೂಮಿ ಉಳಿಯಲು, ಭೂಮಿ ಫಲವತ್ತತೆ ಉಳಿಯಲು ಕಾರಣ ಆಗ್ತ. ರೈತರಿಗೆ ಒಂದು ರೈತರ ಲಾಭದಾಯಕ ಬಗ್ಗೆ ಏನಲ್ಲ, ಲಾಭದಾಯಕ ಆಗ್ತದ ರೈತರು ಬದುಕದೆ ಅದರಿಂದ ಅಂದ್ಮೇಲೆ ಒಂದ್ ಬಾರಿ ನುಕ್ಸಾನ ಆತ ತಡ್ಕೊಂಬೋ ಶಕ್ತಿನೂ ರೈತಿಗೆ ಐತೆ. ಈಗ ಆಧುನಿಕ ಯಂತ್ರೋಪಕರಣ ಬೆಳೆಸ್ಕೊಂಡು ನಾವೇನೇನು ಮಾಡಬೇಕು, ಬೇರೆದ ಏನೇನು ಮಾಡಬೇಕು, ಇಷ್ಟಿಷ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೊಂತ ಹೋದ್ರೆ ಲಾಭದಾಯಕ ಆಗುತ್ತೆ ಕೃಷಿ. ಕೊನೆಗೆ ಹೇಳಕ್ ಇಷ್ಟಪಡ್ತೀರಿ, ಈಗ ರೈತರದಾಯ್ತು, ರೈತರು ವೈಜ್ಞಾನಿಕ ಆಗಿತ್ತು, ಸಾಂಪ್ರದಾಯಿಕ ಪದ್ಧತಿ ಆಗಿರ್ಬೋದು, ಈಗ ವೈಜ್ಞಾನಿಕವಾಗಿ ಬೆಲೆ ಆಯಿತು, ನೀತಿ ನಿರೂಪಣೆಯಲ್ಲಿ ಏನು ಬದಲಾವಣೆ ಆಗಬೇಕು? ಈಗ ಬದಲಾವಣೆ ಈಗ ಟೋಟಲ್ ಎಲ್ಲರೂ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ರೇಟು. ಮೊದಲಿಂದ ನಾವು ಎಂ ಎಸ್ ಪಿ ದರ ಎಂ ಆರ್ ಪಿ ಮಾಡ ಅಂತೇಳಿ ಎಂ ಎಸ್ ಸ್ವಾಮಿನಾಥನ್ ವರದಿಲಿಂದ ಐತರಿ ಅದು. ಇವತ್ತಿನ ಆಗಕ್ಕಾಗಿಲ್ಲ, ಎಂ ಆರ್ ಪಿ ಮಾಡೋಕ್ಕಾಗಲ್ಲ ರೈತರಿಗೆ. ಹೆಂಗಾಗತ್ತಂದ್ರೆ ಈಗ ಮೊನ್ನೆ 50,000 ರೂಪಾಯಿ ಬಿಕ್ರಿ ಆಯಿತು ಮೆಣಸಿನಕಾಯಿ, ಈಗ ಎಂ ಆರ್ ಪಿ ರೇಟ್ ಮಾಡಿದ್ರೆ ರೈತ ಕೊಡಲ್ಲ ಅದಕ್ಕೆ. ಈಗ ಮಾರ್ಕೆಟ್ನಾಗ 8,160 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಹತ್ತಿಗೆ, ಮಾರ್ಕೆಟಲ್ಲಿ 8,500 ಆಯ್ತು ಅಂದ್ರೆ 8,160 ಹೆಂಗೆ ಕೊಡ್ತಾನೆ ರೈತ? ಇದು ಮಾರ್ಕೆಟ್ ಮೇಲೆ ಡಿಪೆಂಡ್ ಇರುತ್ತೆ. ಈಗ ಮಾಲು ನನಗೆ ಎಷ್ಟು ಬೇಕಷ್ಟು ಸಿಕ್ತ ಅಂದ್ರೆ ಮಾರ್ಕೆಟ್ ಸಾಮಾನ್ಯವಾಗಿ ರೈತರಿಗೆಲ್ಲರಿಗೂ ಲಾಭದಾಯಕ ಆಗುತ್ತೆ. ಅದು ಅಂದ್ರೆ ವೈಜ್ಞಾನಿಕ ಬೆಲೆನೂ ಕೂಡ ಬಹಳ ಮುಖ್ಯ. ವೈಜ್ಞಾನಿಕ ಬೆಲೆ ಬಹಳ ಮುಖ್ಯ. ನಾವು ಯಾವ್ದು ಬೆಳೆ ಬೆಳಿಬೇಕು, ನಾವು ಯಾವ್ದು ಫೀಲ್ಡ್ ಕಡಿಮೆ ಐತಪ್ಪ, ರೈತರನ್ನ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಒಕ್ಕಲ್ತನ ಮಾಡ್ಬೇಕು. ಸಾಗುವಳಿ ನಾವು ಇದು ಮಾಡಿದ್ರೆ ಆತಪ್ಪ, ಹೌದು ನಂದು 10 ಎಕರೆ ಹೊಲ ಐತೆ, 2-2 ಎಕರೆ ಮಾಡ್ಕೊಳಪ್ಪ, ಹತ್ತಿ 1-2 ಎಕರೆ, ಮೆಣಸಿನಕಾಯಿ 1-2 ಎಕರೆ, ತೊಗರಿ 1-2 ಎಕರೆ, ಅಲಸಂದಿ 1-2 ಎಕರೆ, ಹೆಸರು 2 ಎಕರೆ, ಯಾವ್ದನ್ನ ಹೋದ್ರೆ ಒಂದದ್ರಾಗ ಬರ್ತದ ಮನುಷ್ಯ. ಅದನ್ನ ಒಂದು ಬೆಳೆಯಲ್ಲಿ ಲಾಸ್ ಆಯ್ತಂದ್ರೆ ಒಂದು ಬೆಳೆಯಲ್ಲಿ ಕವರ್ ಮಾಡುತ್ತೆ. ಅಮರೇಶ್ವರೇ, ಬಹಳಷ್ಟು ವೈಜ್ಞಾನಿಕವಾಗಿ ನೆಲಗಟ್ಟಿನ ಮೇಲೆ ವಿಚಾರವನ್ನು ಹಂಚಿಕೊಂಡ್ರಿ. ರೈತರ ಮನೋಭಾವನೂ ಕೂಡ ಬದಲಾಗಬೇಕು, ಅನಂತರ ಜೊತೆಗೆ ಇಲಾಖೆ ಯೋಜನೆಗಳು ಕೂಡ ಸರಿಯಾದ ರೀತಿಯಲ್ಲಿ ಮುಟ್ಟಬೇಕು, ಅನಂತರ ಸರಿಯಾದ ಕಾಲಕಾಲಕ್ಕೆ ಮಾಹಿತಿಯನ್ನು ಒಂದು ಅಂದಾಜಿನ ಬೆಳೆ ಸಮೀಕ್ಷೆಯನ್ನು ಮಾಡಿ ಒಂದು ಕ್ಷೇತ್ರವಾರು ವಿಂಗಡಣೆ ಮಾಡೋದ್ರ ಮೂಲಕ ಕೂಡ ರೈತರ ಒಂದು ಆಗುವಂತಹ ನಷ್ಟದ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಗ್ರಾಮೀಣ ಕ್ಷೇತ್ರ, ಕೃಷಿ ಕ್ಷೇತ್ರ ಒಂದು ಸುಸಜ್ಜಿತವಾಗಿ ಸಮೃದ್ಧವಾಗಿ ಬೆಳಿಬೇಕಪ್ಪ ಅಂತಂದ್ರೆ ಎಲ್ಲಾ ರೀತಿಯ ಸಹಕಾರಗಳಿದ್ದಾಗ ಮಾತ್ರ ಕೃಷಿ ಕ್ಷೇತ್ರ ರೈತರು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ನಿಮ್ಮ ವಿಚಾರಗಳು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ಅಮರೇಶ್ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಮಾನ್ವಿ ತಾಲೂಕಿನ ಮಾಡಿಗೆರೆ ಗ್ರಾಮದ ಅಮರೇಶ್ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರು ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರು ಈಗ ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 29-30 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 11-12 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 77-80% ಮತ್ತು ಕನಿಷ್ಠ ಆರ್ದ್ರತೆ 33-35% ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಶೀತ ವಾತಾವರಣದಲ್ಲಿ ಕಳಪೆ ಬೇರಿನ ಚಟುವಟಿಕೆಯಿಂದಾಗಿ ಸಸ್ಯವು ಪೋಷಕಾಂಶಗಳನ್ನು ಹೀರಿಕೊಳ್ಳೋದಿಲ್ಲ. ಆದ್ದರಿಂದ ಪೋಷಕಾಂಶಗಳನ್ನು ಸಿಂಪರಣೆಯ ಮೂಲಕ ಕೊಡಬೇಕು. ಶೀತದಿಂದ ಬೆಳೆಗಳನ್ನು ಸಂರಕ್ಷಿಸಲು ಸಂಜೆಯ ಸಮಯದಲ್ಲಿ ಲಘುವಾಗಿ ಆಗಾಗ ನೀರು ಹಾಯಿಸಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಕಾಯಿ ಉದುರುವುದು ಕಂಡು ಬಂದರೆ 0.25 ಮಿಲಿಲೀಟರ್ ನ್ಯಾಪಲಿಕ್ ಅಸೆಟಿಕ್ ಆಸಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಬೆಳ್ಕೋಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರೋದನ್ನು ಬಿಡಬೇಕು. ಇನ್ನು ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಕವಲುಡಿದು ಉತ್ತಮ ಇಳುವರಿಯನ್ನು ಪಡ್ಕೋಬಹುದು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೆ ನೀರನ್ನು ಕೊಡಬೇಕು. ಮುಖ್ಯವಾಗಿ ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಇನ್ನು ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪಾವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಬದನೆಯಲ್ಲಿ ಹೂ ಉದುರುವುದನ್ನು ತಡೆಯಲು ಫ್ಲಾನೋಫಿಕ್ಸ್ 1 ಮಿಲಿಲೀಟರ್ 4 ಲೀಟರ್ ನೀರಿಗೆ ಮತ್ತು 1 ಗ್ರಾಂ ಬೋರಾನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮ್ಮಾಮೆಕ್ಯೂನ್ ಬೆಂಜೇಟ್ 5 HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮೆಣಸಿನಕಾಯಿ ಬೆಳೆಯಲ್ಲಿ ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 0.3 gram ಇಮೋಮೆಕ್ಯೂನ್ ಬೆಂಜೆಟ್ 5 HG ಅಥವಾ 1 milliliter ಕ್ಲೋನೋಪೆನಪೈರ್ 10 EC ಅಥವಾ 0.75 milliliter ನವಲುರಾನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮಾವಿನ ಬೆಳೆಯಲ್ಲಿ ಪ್ರಸ್ತುತ ವಾತಾವರಣದಲ್ಲಿ ಬೂದು ರೋಗದ ಬಾಧೆ ಕಂಡು ಬಂದಲ್ಲಿ 1 milliliter ಹೆಕ್ಸಾಕೊನಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಚಳಿಗಾಲ ಇರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಪುಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಬಹುದು. ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಕಾಲು ಹಾಗೂ ಬಾಯಿ ಬೇನೆಯ ಸಾಧ್ಯತೆ ಇರೋದರಿಂದ ಚುಚ್ಚುಮದ್ದನ್ನು ಹಾಕಬೇಕು. ರಾತ್ರಿಯ ತಾಪಮಾನ ಇಳಿಕೆಯಾಗಿರೋದ್ರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೇಗ ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ಈಗ ಕೇಳಿ ಪೇಟೆ ಧಾರಣೆ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಹತ್ತಿ ಹೈಬ್ರಿಡ್ 44 6,000 ರೂಪಾಯಿಯಿಂದ 8,200 ರೂಪಾಯಿ. ನೆಲಗಡಲೆ, ಶೇಂಗಾ, ಘುಂಗ್ರಿ 5,407 ರೂಪಾಯಿಯಿಂದ 6,473 ರೂಪಾಯಿ. ಈರುಳ್ಳಿ 950 ರೂಪಾಯಿಯಿಂದ 2,695 ರೂಪಾಯಿ. ಭತ್ತ, ಸೋನಾ ಮಸೂರಿ 1,965 ರೂಪಾಯಿಯಿಂದ 2,978 ರೂಪಾಯಿ. ತೊಗರಿ ಕೆಂಪು 6,039 ರೂಪಾಯಿಯಿಂದ 7,589 ರೂಪಾಯಿ. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಹತ್ತಿ ಸುಯೋಧರ್ 6,800 ರೂಪಾಯಿಯಿಂದ 6,800 ರೂಪಾಯಿ. ಜೋಳ ಇತರೆ 2,500 ರೂಪಾಯಿಯಿಂದ 2,500 ರೂಪಾಯಿ. ಮೆಕ್ಕೆಜೋಳ ಇತರೆ 1,900 ರೂಪಾಯಿಯಿಂದ 1,900 ರೂಪಾಯಿ. ಭತ್ತ, ಹೊಸ ಸೋನಾ ಮಸೂರಿ 1,800 ರೂಪಾಯಿಯಿಂದ 2,852 ರೂಪಾಯಿ. ಭತ್ತ, ಹಳೆ ಸೋನಾ ಮಸೂರಿ 2,500 ರೂಪಾಯಿಯಿಂದ 2,852 ರೂಪಾಯಿ. ತೊಗರಿ 7,200 ರೂಪಾಯಿಯಿಂದ 7,200 ರೂಪಾಯಿ. ಈಗ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಇತರೆ 1,750 ರೂಪಾಯಿಯಿಂದ 1,750 ರೂಪಾಯಿ. ತೊಗರಿ 7,200 ರೂಪಾಯಿಯಿಂದ 7,400 ರೂಪಾಯಿ. ಇದುವರೆಗೆ ರಾಯಚೂರು, ಮಾನ್ವಿ ಹಾಗೂ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಜನಪದ ಸಂಗೀತ ಕಾರ್ಯಕ್ರಮ. ಕಡಿಮೆ ಪ್ರೀಮಿಯಂ, ಅಧಿಕ ಬೋನಸ್. ಆಯಾ ಸಮಯದಿ ಬೋನಸ್ ರಿಟರ್ನ್ ಸಿಗುವುದು ಹೆಚ್ಚು, ಕಡಿಮೆ ಕಡಿಮೆ ಕಂತು ಸುವರ್ಣ ಭವಿಷ್ಯದ ಭರವಸೆ ನಮ್ಮವರಿಗೆ ಬಹಳ ಉತ್ತಮ. ಆರ್ಪಿಎಲ್ಐ ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ, ಆರ್ಪಿಎಲ್ಐ ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ. ನಿಮ್ಮ ಕುಟುಂಬಕ್ಕೆ ನೀಡಿ ಸುರಕ್ಷಿತ ಜೀವನ ಆರ್ಪಿಎಲ್ಐಯ ಲೈಫ್ ಇನ್ಸೂರೆನ್ಸ್ ಪಾಲಿಸಿಯೊಂದಿಗೆ. ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in. ಜನಪದ ಸಂಗೀತದಲ್ಲಿ ಕೇಳಿ ಕುಷ್ಟಗಿ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದ ಹೆಚ್ ಚಂದ್ರಶೇಖರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು. ಭಜನೆ ಮಾಡಬೇಕು ಸುಜನರ ಒಡಗೂಡಿ ನಿತ್ಯಾನೇ ಮನಿ, ಭಜನೆ ಮಾಡಬೇಕು ಸುಜನರ ಒಡಗೂಡಿ ನಿತ್ಯಾನೇ ಮನಿ. ತೈಲವಿಲ್ಲದ ಜ್ಯೋತಿ ಬೈಲಿಗೆ ಹೋದರೆ ಕತ್ತಲೊಳಗಾದೆ, ತೈಲವಿಲ್ಲದ ಜ್ಯೋತಿ ಬೈಲಿಗೆ ಹೋದರೆ ಕತ್ತಲೊಳಗಾದಿ. ಏಸು ಕಾಲ ದಿಶುವನ ದ್ಯಾಸವು ನಿನಗಿಲ್ಲ ಕಾಶಿ ಒಳಗಾದಿ, ಏಸು ಕಾಲ ದಿಶುವನ ದ್ಯಾಸವು ನಿನಗಿಲ್ಲ ಕಾಶಿ ಒಳಗಾದಿ. ಪರಮ ಸದ್ಗುರವಿನ ಕರುಣವು, ಪರಮ ಸದ್ಗುರವಿನ ಕರುಣವು ಆದರೆ ಗೆದ್ದು ನೀನು ಹೋದೆ, ಪರಮ ಸದ್ಗುರವಿನ ಕರುಣವು ಆದರೆ ಎದ್ದು ನೀನು ಓದಿ. ಭಜನೆ ಮಾಡಬೇಕು ಸುಜನರ ಒಡಗುಡಿ ನಿತ್ಯನೇ ಮದಿ, ತೈಲವಿಲ್ಲದ ಜ್ಯೋತಿ ಬೈಲಿಗೆ ಹೋದರೆ ಕತ್ತಲೊಳಗಾದಿ, ತೈಲವಿಲ್ಲದ ಜ್ಯೋತಿ ಬೈಲಿಗೆ ಹೋದರೆ ಕತ್ತಲೊಳಗಾದಿ. ಗುರುವಿನ ಮಂತ್ರ, ಗುರುವಿನ ಮಂತ್ರವು ಸ್ಥಿರವಾಗಿ ಪಡ್ಕೊಂಡು ನಡೆದವರಿಗೆ ಹಾದಿ, ಗುರುವಿನ ಮಂತ್ರವು ಸ್ಥಿರವಾಗಿ ಪಡ್ಕೊಂಡು ನಡೆದವರಿಗೆ ಹಾದಿ. ಗುರುವಿನ ಮಂತ್ರ, ಗುರುವಿನ ಮಂತ್ರವು ಪಡೆಯದಿದ್ದರೆ ಪರಮ ಪಾಪಿಯಾದೆ, ಗುರುವಿನ ಮಂತ್ರ ಪಡೆಯದಿದ್ದರೆ ಪರಮ ಪಾಪಿಯಾದಿ. ಕಾಲ ಕಾಲಕ್ಕೆ ಗುರು ಕೀಲವು ತಿಳಿಯದೆ ಕಾಲು ಮೇಲುವಾದಿ, ಕಾಲ ಕಾಲಕ್ಕೆ ಗುರು ಕೀಲವ ತಿಳಿಯದೆ ಕಾಲು ಮೇಲುವಾದಿ. ಪರಮ ಸದ್ಗುರುವಿನ ಪಾದವ ನಂಬಿದರೆ ಪಾರು ನೀನು ವಾದಿ, ಪರಮ ಸದ್ಗುರುವಿನ ಪಾದವ ನಂಬಿದರೆ ಪಾರು ನೀನು ವಾದಿ. ಭಜನೆ ಮಾಡಬೇಕು ಸುಜನರ ಒಡಗುಡಿ ನಿತ್ಯಾನೇ ಮನಿ, ತೈಲವಿಲ್ಲದ ಜ್ಯೋತಿ ಬೈಲಿಗೆ ಹೋದರೆ ಕತ್ತಲೊಳಗಾದೆ, ತೈಲವಿಲ್ಲದ ಜ್ಯೋತಿ ಬೈಲಿಗೆ ಹೋದರೆ ಕತ್ತಲೊಳಗಾದೆ. ಕಾಲ ಕಾಲಕ್ಕೆ ಗುರು ಕೀಲವ ತಿಳಿಯದೆ ಕಾಲು ಮೇಲುವಾದಿ, ದರೆಯೋಳು ಮಾದಿನಳ ಗುರುವು ಪೂಜೇಶ್ವರನ ಕರುಣಾದೊಳಗಾದಿ. ಶಾಂತಿ ಸದ್ಗುರುವಿನ, ಶಾಂತಿ ಶಾಂತಿ ಸದ್ಗುರವಿಲ್ಲ ಭ್ರಾಂತಿ ಬಡಿದು ಭವದ ಚಿಂತೆಯ ಹರಿದೊಗಿದೆ. ಶಾಂತಿ ಸದ್ಗುರವಿಲ್ಲ ಭ್ರಾಂತಿ ಬಡಿದು ಭವದ ಚಿಂತೆಯ ಹರಿದೊಗಿದೆ. ಭಜನೆ ಮಾಡಬೇಕು ಸುಜನರ ಒಡಗೂಡಿ ನಿತ್ಯಾನೇ ಮದಿ, ಭಜನೆ ಮಾಡಬೇಕು ಸುಜನರ ಒಡಗೂಡಿ ನಿತ್ಯಾನೇ ಮದಿ. ತೈಲವಿಲ್ಲದ ಜ್ಯೋತಿ ಬೈಲಿಗೆ ಹೋದರೆ ಕತ್ತಲೊಳಗಾದೆ, ತೈಲವಿಲ್ಲದ ಜ್ಯೋತಿ ಬೈಲಿಗೆ ಹೋದರೆ ಕತ್ತಲೊಳಗಾದೆ, ತೈಲವಿಲ್ಲದ ಜ್ಯೋತಿ ಬೈಲಿಗೆ ಹೋದರೆ ಕತ್ತಲೊಳಗಾದಿ. ಅರಿವು ಇದ್ದು ಹರನ ಧ್ಯಾನ ಮಾಡವಲ್ರಿ ಯಾಕ, ಏಸು ಜನುಮ ತಿರುಗಿ ಬಂದಾದು ಮಾನವ ಜನುಮಕ್ಕ, ಅರಿವು ಇದ್ದು ಹರನ ಧ್ಯಾನ ಮಾಡವಲ್ರಿ ಯಾಕ ಯಾಕ, ಅರಿವು ಇದ್ದು ಹರನ ಧ್ಯಾನ ಮಾಡವಲ್ರಿ ಯಾಕ. ಎಲ್ಲ ಮೂಳ ನೀನು ಬರುವಾಗ ಏನು ತಂದಿಲ್ಲ, ನಂದು ನಂದೆಲ್ಲ ಬಡದಾಗಿ ಎಲ್ಲ ಮೂಳ, ಕಳಸಿ ಕಳಸಿ ಮಾಡತೀನಿ ಲೆಕ್ಕ ನಿದ್ದಿಲ್ಲ ಬೆಳ್ಳ ತನಕ, ಕಳಸೆ ಮಾಡುತ್ತಿದೆ ಲೆಕ್ಕ ನಿದ್ದಿಲ್ಲ ಬೆಳ್ಳ ತನಕ, ಸ್ಥಿರವು ಇಲ್ಲದ ಈ ಕಾಯಕ್ಕ ಜನ್ನ ಪಾಪಿ ಜನುಮ ಶಾಂತಿ ಇಲ್ಲ ಕೊಡಿ ಜನುಮಕ್ಕ. ಜನ್ಮ ಕೊಟ್ಟವರ ಜೋಪಾನ ಮಾಡಲಿಲ್ಲ, ಮನದಿ ಮಕ್ಕಳಿಗೆ ಮಾರು ಹೋದೆಲ್ಲ, ನಿನಗ ಜನ್ಮ ಕೊಟ್ಟವರ ಜೋಪಾನ ಮಾಡಲಿಲ್ಲ, ದಾನ ಧರ್ಮ ಮಾಡಲೇ ಇಲ್ಲ ತಿಳಿಲಿಲ್ಲ ಮೂಲ, ದಾನ ಧರ್ಮ ಮಾಡಲಿ ಇಲ್ಲ ತಿಳಿಲಿಲ್ಲ ಮೂಲ, ಸತ್ಯ ಶರಣರ ತತ್ವ ಕೇಳಲಿಲ್ಲ ಕೆತ್ತ ಪಾಪಿ ಜನುಮ ವ್ಯರ್ಥ ಗಳಿಸಿ ಸತ್ತು ಹೋದೆಲ್ಲ. ಸುಳ್ಳಿನ ಸಂಸಾರ ನಿಲಗ ಮರಣ ಮಾಡ್ಯ, ಆದ ಎಣ್ಣ ಸುಳ್ಳಿಲ್ಲ ಸಂಸಾರ ನಿಲಗ ಮರಳ ಮಾಡ್ಯಾದ ಕೋಲ ಮಿಸಿನಂತೆ ಮಿಂಚಿ ಮಾಯವಾಗುತ್ತಾನ ಮೋಹ ಎಲ್ಲುವ ಮೋಜಿನ ರಗೋಲ ಆಗುತ್ತೈತ್ರಿ ಸೋಲ ಕಾಲಯ ಮಲ್ಲರ ತೆರೆಯ ಬರುತ್ತಾರ ನೀ ಕುಳಿತಾರು ಗೊಲ್ಲ ಸುಳ್ಳಿಗೆ ಸಿಕ್ಕ ಮುಳುಗಿ ಹೋಗುತ್ತಾನ ಎಷ್ಟು ಗಳ್ಳಸಿದರಲಿಲ್ಲಗ ಸಾವು ಬಿಡಲಿಲ್ಲ ಈ ಎಷ್ಟು ಗಳ್ಳಸಿದರ ನಿನಗ ಸಾವು ಬಿಡಲಿಲ್ಲ ನಿನ್ನ ಇಟ್ಟು ಬರುವಾಗ ಬಿಡಲಿಲ್ಲ ಉಡುದಾರ ಬಂದು ಬಳಗ ಯಾರು ಬರಲಿ ಎಷ್ಟು ಗಳ್ಳಸಿದರ ಅಲ್ಲಿಲ್ಲಗ ಸಾವು ಬಿಡಲಿಲ್ಲ ಈ ಎಷ್ಟು ಎಷ್ಟು ಗಳ್ಳಸಿದರ ಅಲ್ಲಿಲ್ಲಗ ಸಾವು ಬಿಡಲಿಲ್ಲ.